ಮಕ್ಕಳಲ್ಲಿ 3 ತಿಂಗಳವರೆಗೂ ತೂಕ ಹೆಚ್ಚಾಗದೇ ಇರುವುದು ಟಿಬಿ ರೋಗದ ಲಕ್ಷಣ. ಅಪೌಷ್ಟಿಕತೆ ಇರುವ ಮಕ್ಕಳಲ್ಲಿ ಟಿಬಿ ಬರುವ ಸಾಧ್ಯತೆ 3 ಪಟ್ಟು ಹೆಚ್ಚು. ಸಕಾಲಿಕ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020/13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020/13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು. ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ರೈತ ಬಾಂಧವರೇ, ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಇಂದ್ರಮ್ಮ ಅವರೊಂದಿಗೆ ಮಾತುಕತೆ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತ ಮಹಿಳೆ ಇಂದಿರಮ್ಮ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಇಂದಿರಮ್ಮ ಅವರೇ. ನಮಸ್ಕಾರ. ಈಗ ನಿಮ್ಗೆ ಎಷ್ಟು ವಯಸ್ಸು? ನನಗೆ ಈಗ 71 ವಯಸ್ಸು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ? ಮೊದಲು ನಾ ಚಿಕ್ಕವಳಾಗಿದ್ದಾಗಲೂ ನಮ್ಮ ತಂದೆಯವ್ರ ಮನೆಯಲ್ಲಿ ಕೃಷಿ, ಅಲ್ಲೂ ಕೃಷಿ ಇದರಿಂದಾನೇ ನಾನು ಬೆಳೆದಂತ ಅವಳು. ಇನ್ನು ನಮ್ಮ ಯಜಮಾನರ ಮನೆಗೂ ನಾನು ಲಗ್ನವಾಗಿ ಬಂದಾಗ್ಲಿಂದಲೂ ನಾನು ಕೃಷಿಯಲ್ಲೇ ತೊಡಗಿಸ್ಕೊಂಡು ಇನ್ನು 2003 ಇಸ್ವಿಯಿಂದ ನಾವು ಸಾವಯವ ಕೃಷಿ ಕಡೆಗೆ ಕಾಲಿಟ್ಟಂತ ಅವರು. ನಿಮ್ಗೆ ಎಷ್ಟನೇ ವಯಸ್ಸಿಗೆ ಮದ್ವೆ ಆಗಿದ್ದು? ನನಗೆ ಆವಾಗ ಇನ್ನು 16-17 ವಯಸ್ಸಿಗೆ ನನಗೆ ಆವಾಗ ಚಿಕ್ಕ ವಯಸ್ಸಿನಲ್ಲೇ ಲಗ್ನ ಮಾಡಿದಂತಹದ್ದು. ಅಂದ್ರೆ ನೀವು ಮದ್ವೆ ಆಗಿದ್ದು 17ನೇ ವಯಸ್ಸು? ವರ್ಷ. ಹೌದು. ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ನೀವು ಕೃಷಿನ ಮಾಡಬಹುದು? ಇವತ್ತಿನವರೆಗೂ ನಾವು ಕೃಷಿನೇ ಮಾಡ್ತಾ ಇರೋದು. ಎಷ್ಟು ಎಕರೆ ಜಮೀನಿದೆ? ನಮ್ಗಿರೋದು 4 ಎಕರೆ ಜಮೀನು. ಏನೇನ್ ಬೆಳೆ ಬೆಳೀತಾ ಇದ್ದೀರಾ? ನಾವು ಅದರಲ್ಲಿ ಮೊದಲು ಸುಮ್ನೆ ಒಂದ್ ಅಲಸಂದೆ ಹಾಕ್ಬಿಡೋರು, ಇನ್ನ ಅದನ್ನ ಏನಿಲ್ಲ, ಆಮೇಲೆ ರಾಗಿ ಹಾಕಿ ಬೆಳೆ ಬೆಳೀತಾ ಇದ್ವಿ. ಹಿಂದೆ ರಾಗಿ ಹುರುಳಿ ಇಂತದ್ ಮಾಡ್ಬಿಡ್ತಿದ್ವಿ, ಇನ್ನೇನು ಮಾಡ್ತಾ ಇರ್ಲಿಲ್ಲ. ಇವಾಗ ಏನಪ್ಪಾ ಅಂತ ಅಂದ್ರೆ, ಇವಾಗ ನಾವು ಇದು ಬೋರ್ ಕೊರ್ಸಿದ್ವಿ, ಬೋರ್ ನೀರು ಪಂಪ್ಸೆಟ್ ಬೋರ್ ನೀರು ಚೆನ್ನಾಗ್ ಬಂತು. ಬಂದಾಗ್ಲಿಂದ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಅಡಿಕೆ ಬೆಳೆಸಿದೀವಿ, ಇದು ತೆಂಗನ್ ಬೆಳೆಸಿದೀವಿ. 120 ತೆಂಗಿನ ಮರ ಐತೆ, ಅಡಿಕೆ ಇವಾಗ 600 ಅಡಿಕೆ ಐತೆ. ಈ ವರ್ಷನೂ 500 ಅಡಿಕೆ ಸಸಿ ನೆಟ್ಟಿದೀವಿ. ಯಾಕೆಂದ್ರೆ ಅಡಿಕೆಯಿಂದ ತುಂಬಾ ಲಾಭ ಸಿಕ್ತು ಈಗ 2ನೇ ವರ್ಷದಿಂದ ಅಂತ ಹೇಳಿ ಅಡಿಕೆನು ಬೆಳೆಸಿದೀವಿ. ಅಂದ್ರೆ ತೆಂಗಿನ ಮಧ್ಯೆ ಅಡಿಕೆ? ತೆಂಗಿನ ಮಧ್ಯೆ ಅಲ್ಲ, ತೆಂಗೆ ಬೇರೆ ಸಪರೇಟು, ಅಡಿಕೆನೆ ಬೇರೆ ಸಪರೇಟ್ ಹಾಕಿದೀವಿ. ಅಡಿಕೆ ತೋಟಕ್ಕೆ ಸುತ್ತ ತೆಂಗಿನ ಮರ ಹಾಕಿದೀವಿ, ಬೇಲಿ ತರ. ಮಧ್ಯದಲ್ಲಿ ಅಡಿಕೆ, ಮಧ್ಯ ಅಡಿಕೆ. ಅಂದ್ರೆ ನಿಮ್ಗೆ ಬೋರಲ್ ನೀರ್ ಚೆನ್ನಾಗ್? ಬೋರಲ್ ಚೆನ್ನಾಗ್ ನೀರ್ ಬರ್ತಾ ಇದೆ. ಬೋರಲ್ ನೀರ್ ಚೆನ್ನಾಗ್ ಬರ್ತಾ ಇದೆ. ಅದರಿಂದ ಮೊದಲು ಮಳೆ ಆಶ್ರಿತ, ಮಳೆ ಆಶ್ರಿತ ನೀವು ಈ ಬೆಳೆ ಎಲ್ಲ ಬೆಳೀತಾರಲ್ಲ, ಬೋರ್ ಇರೋದ್ರಿಂದ ಇದೆಲ್ಲ. ಹೌದು ಹೌದು, ಬೋರ್ ಇರೋದ್ರಿಂದ ಇವಾಗ ಇದನ್ನೆಲ್ಲ ಬೆಳೆಯಕ್ ಅವಕಾಶ. ಟೊಮೆಟೊ ಹಾಕ್ತಿದೀವಿ ತರಕಾರಿ. ನಾವು ಮೊದಲನೇದಾಗಿ ಸೊಪ್ಪಿನಿಂದ, ಸೊಪ್ಪು ಎಲ್ಲಾ ತರ 5 ತರ 6 ತರ ಸೊಪ್ಪೆಲ್ಲ ಬೆಳೆದು ಸೊಪ್ಪಿನಿಂದ ಸ್ವಲ್ಪ ನಾವು ಜಾಸ್ತಿ ಹಣ ಕಂಡಿದ್ದು. ಅಂದ್ರೆ ಏನೇನು ಸೊಪ್ಪು ತರಕಾರಿ ಅಂದ್ರೆ, ಕೀರೆ ಸೊಪ್ಪು, ಪಾಲಕ್ ಸೊಪ್ಪು, ದಂಟಿನ ಸೊಪ್ಪು, ಇದು ನಾವು ಕೊತ್ತಂಬರಿ ಸೊಪ್ಪು ಅಂತ ಸಿಟಿಲ್ ಅಂತಾರೆ, ಆದ್ರೆ ನಾವು ಸಾಂಬಾರ್ ಸೊಪ್ಪು ಅಂತೀವಿ. ಸಪ್ಕಿಗೆ ಸೊಪ್ಪು, ಸಪ್ಕೀರೆ ಸೊಪ್ಪು, ಅದನ್ನೆಲ್ಲ ಬೆಳೆದು ಅದನ್ನೆಲ್ಲ ಕಂತೆ ಕಟ್ಟಿ ಅದನ್ನ ಸ್ವಲ್ಪ ಸಾವಯವದಲ್ಲಿ 2003 ಇಸ್ವಿಯಿಂದ ನಾವು ಸಾವಯವ ಕೃಷಿ ಕಡೆಗೆ ಬಂದಿದ್ದು. ಆ ಸಾವಯವ ಕೃಷಿ ಕಡೆಗೆ ಬಂದ್ಮೇಲೆ ನಮ್ಗೆ ಹೆಚ್ಚಿನ ಆದ್ಯತೆ ತೋರಿದ್ದು ಸೊಪ್ಪು ಮೊದಲು. ಅಂದ್ರೆ ಈಗ ನೀವು ಕಂತೆ ಕಟ್ತೀರಾ, ಮಾರದ್ ಯಾರು? ನಾವೇ ಕಂತೆ ಕಟ್ಟಿ ನಮ್ಮ ಪಕ್ಕದ ಹಳ್ಳಿಗಳಿಗೆ ಒಂದು ಮೈಸೂರು ಇದಕ್ಕೆ ಕಳಿಸ್ಬಿಡ್ತಾ ಇದ್ವಿ. ಇವಾಗ ಏನ್ ಮಾಡ್ತಾರೆ, ಯಾವಾಗ ನಾವು ಸಾವಯವದೆಲ್ಲ ನಮ್ಮ ಹಳ್ಳಿಯಿಂದ ಹೋಯ್ತಾ ಇದೆ, ಅದಕ್ಕೆ ಅಲ್ಲಿಂದಾನೇ ವ್ಯಾಪಾರ ಆಗಿ ಬಂದು ಅಲ್ಲಿ ಮನೆ ಹತ್ರನೇ ನಮ್ಗೆ ಏನು ಇದಾಗ ಲಾಸ್ ಆಗೋದ್ ರೀತಿ. ಅಂದ್ರೆ ಈಗ ನೀವು ಮೊದ್ಲೆಲ್ಲ ಒಂದ್ ಯಾವ್ದಾರ ವೆಹಿಕಲ್ ಹಾಕ್ಬಿಟ್ಟು ಕಳಿಸ್ತಾ ಇದ್ರಿ, ಇವಾಗ ಅವರೇ ಬಂದ್ಬಿಡ್ತಾರೆ, ಅವರೇ ಬಂದ್ಬಿಟ್ಟು ಸೊಪ್ಪು ತರಕಾರಿನ ತಗೊಂಡೋಗಿ ಇದು ಅವ್ರು ಅವ್ರಿಗೂ ಒಂದು ಏನೋ ಒಂದ್ 50 ಪೈಸಾ ಸಿಗ್ಲಿ ಅನ್ನೋ ತರ ಕೊಡಿ ಅಂತ ಕೇಳ್ತಾರೆ. ಆದ್ರೂ ನನ್ ಮಗನು ಇಲ್ಲಿ ಮೈಸೂರಿನಲ್ಲವನೇ, ಅವನು ತಗೊಂಡ್ ಬಂದು ಮನೆ ಮನೆಗಳಿಗೆ ಸ್ವಲ್ಪ ಕೊಟ್ಟು ಮಿಕ್ಕಿದ್ದನ್ನ ನಾವಿಲ್ಲಿ ಅವ್ರಿಗೂ ಮಾರಾಟ ಬೇರೆ ಕಡೆ ಮಾರಾಟ ಕೊಡ್ತಿದ್ದೀವಿ. ನೀವ್ ಯಾವ ರೀತಿ ಸೊಪ್ಪು ಬೆಳಿತೀರ ಅಂತ ಹೇಳ್ಬೋದಾ? ನಾವು ಸೊಪ್ಪ ಬೆಳಿಬೇಕಾದ್ರೆ ಪಟ ಅಂತ ಮಾಡ್ತೀವಿ. ಪಟಗಳು ಅಂದ್ರೆ ಒಂದು ದಿಂಡಿ ಇರುತ್ತೆ, ಮಧ್ಯ ಒಂದು ಉದ್ದ ಒಂದು 15 ಅಡಿ 15 ಅಡಿ ಆತರ ಮಾಡ್ಕೊಂಡು ಅದಕ್ಕೆ ನಾವು ಎರೆಹುಳು ಗೊಬ್ಬರ ಎಲ್ಲ ಬಾಂಡ್ಲಿಯಿಂದ ತಗೊಂಡೆಲ್ಲ ಅದನ್ನೆಲ್ಲ ಚೆಲ್ಲಿ ಅದಕ್ಕೆ ಬೀಜ ಎಲ್ಲ ಚೆಲ್ಲಿ ಬೀಜದ ಮೇಲೆ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಎರೆಹುಳು ಗೊಬ್ಬರ ಹಾಕಿ ಅದ್ರ ಮೇಲೂ ಸ್ವಲ್ಪ ಅಂದ್ರೆ ನಮ್ಮ ಭೂಮಿ ಮಣ್ಣೆ ಆ ಕಡೆ ಈ ಕಡೆ ತೆಗೆದಿರ್ತೀವಲ್ಲ ಅದನ್ನೇ ಸ್ವಲ್ಪ ತೆಳುವಾಗಿ ಬೀಜ ಈಚೆ ಕಣದ ರೀತಿ ಹಾಕಿ ಆಮೇಲೆ ನಾವು ಕ್ಯಾನ್ ಇರುತ್ತೆ ನೀರ್ ಹಾಕೋ ಕ್ಯಾನ್, ಆ ನೀರ್ ಹಾಕೋ ಕ್ಯಾನ್ ನಿಂದ ನಾವು ನೀರ್ ಹಾಕೋದು ಅಂದ್ರೆ ಈ ಪೈಪ್ ನಿಂದ ಬಿಟ್ರೆ ಒಂದ್ ಕಡೆ ಹೋಗಿ ನಿಂತ್ಕೊಂಡ್ಬಿಡ್ತವೆ ಅದು ಸರಿ ಬರೋದಿಲ್ಲ ಅಂತ ಕ್ಯಾನ್ ನಿಂದ ಹಾಕ್ತಿವಿ. ಇನ್ನು ಟೊಮೆಟೊ ಬೆಳೆ, ಟೊಮೆಟೊ ಬೆಳೆಗ್ ಬೆಳೆದ್ರೆ ಅದನ್ನ ಕಡ್ಡಿ ನೆಟ್ಟಿ ಅದನ್ನ ಗಿಡಕ್ಕೆ ದಾರ ಕಟ್ಟಿ ಅದಕ್ಕೆ ನೀರ್ ಹಾಯಿಸ್ತೀವಿ. ಅಂದ್ರೆ ಜಾಮ್ ಟೊಮೆಟೊನ ನಾಟಿ ಟೊಮೆಟೊ ಅಂದ್ರೆ ನಮ್ಗೆ ಯಾವ್ದು ಬೇಡಿಕೆ ಜಾಸ್ತಿ ಇರುತ್ತೆ ನಮ್ಗೆ ಜಾಮೂನ್ ಟೊಮೆಟೋದು ಸ್ವಲ್ಪ ರೇಟ್ ಸಿಕ್ಕದಾಗ ಜಾಮೂನ್ ಟೊಮೆಟೊನು ಒಂದ್ 5 ಗುಂಟೆಗೆ ಹಾಕೊಂಡಿರ್ತೀವಿ. ಈ ಹುಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಜನ ಕೇಳ್ತಿರ್ತಾರೆ, ಅದೊಂದ್ 5 ಗುಂಟೆಗೆ ಹಾಕೊಂಡಿರ್ತೀವಿ. ಎರಡ್ ತರನು ಇರಬೇಕು ಅಂತ ಸಪ್ ಸಪ್ರೇಟ್ ಗ್ರೇಡ್ ಮಾಡ್ತೀವಿ. ಯಾವ್ದು ಒಂದು ಚೆನ್ನಾಗಿಲ್ಲದೆ ಇರೋಂತದ್ದ ನಾವು ಬಳಸಲ್ಲ, ಚೆನ್ನಾಗಿರ್ಬೇಕು. ಚೆನ್ನಾಗಿರೋಂತದ್ನೇ ಗ್ರೇಡ್ ಮಾಡೋ ಇದನ್ನೆಲ್ಲ ನಮ್ಗೆ ಇಲ್ಲಿ ಒಂದ್ ಟ್ರೈನಿಂಗ್ ತಗೊಂಡಿದೀವಿ. ಇಲ್ಲೇ ನಮ್ಗೆ ಮೈಸೂರಿನಲ್ಲಿ ಯಾವ ರೀತಿ ಗ್ರೇಡ್ ಮಾಡಿ ಯಾವ ರೀತಿ ಬಾಕ್ಸ್ ಕಳಿಸ್ಬೇಕು ಅನ್ನೋದೆಲ್ಲ ಗ್ರೇಡ್ ಮಾಡೋದೆಲ್ಲ ತೋರಿಸ್ಕೊಟ್ಟವ್ರೆ. ಇನ್ನು ಸುತ್ತೂರು ವಿಜ್ಞಾನ ಕೇಂದ್ರದಿಂದಲೂ ಎಲ್ಲ ತರಬೇತಿಗಳೆಲ್ಲ ಕೊಟ್ಟವ್ರೆ ನಮ್ಗೆ. ನಾವು ಆಕಾಶವಾಣಿ ಪ್ರೋಗ್ರಾಮ್ ನಲ್ಲೂ ಸುಮಾರು ಒಂದ್ 59-60 ಬಾನುಲಿ ಕೃಷಿ ಬಳಗ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಎಲ್ಲೆಲ್ಲಿ ಯಾರ್ಯಾರು ಯಾವ ರೀತಿ ಇದು ಬೆಳೆದಿದ್ದಾರೆ, ಬಯೋಜಸ್ಟರ್ ತೊಟ್ಟಿ ಯಾವ ರೀತಿ ಕಟ್ಟವ್ರೆ, ಆತರ ನಾವು ಜೀವಸಾರ ಘಟಕ ಕಟ್ಕೊಂಡಿದೀವಿ. ಇನ್ನು ಜೀವಾಮೃತ ಮಾಡಿ ಯಾವ ರೀತಿ ಮರಗಳಿಗೆ ಹಾಕಿ ಅದರಿಂದ ಉಪಯೋಗ ಪಡೆದವ್ರೆ ರೈತರು, ಅದನ್ನು ನಾವೆಲ್ಲ ನೋಡಿ ಅದನ್ನು ಮಾಡ್ಕೊಂಡಿದೀವಿ. ಇನ್ನು ಹಸುಗಳಿಗೆ ಅಜೋಲದ್ದು ನಮ್ಮ ಜಮೀನಲ್ಲೇ ಅದನ್ನ ಒಂದು ನಾವು ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮ ಮಾಡಿ ಅಜೋಲದ್ನು ರೈತರುಗಳಿಗೆ ಹಸುಗಳಿಗೆ ಹಾಕ್ಬೋದು ಅನ್ನೋದನ್ನು ನಮ್ಮ ಜಮೀನಲ್ಲಿ ನಾವು ತೋರಿಸ್ಕೊಟ್ಟಿದೀವಿ. ಅಂದ್ರೆ ನಿಮ್ದು ಕೃಷಿ ಹೊಂಡ ಇದೆಯಾ ಅಜೋಲ ಬೆಳೆಯಕ್ಕೆ? ನಾವು ತೊಟ್ಟಿ ತೊಟ್ಟಿ ಮಾಡ್ಕೊಂಡಿದೀವಿ, ತೊಟ್ಟಿ ಮಾಡ್ಕೊಂಡು ತೊಟ್ಟಿಯಿಂದ ನಾವು ಅಜೋಲ ಬೆಳೆದು ಅಂದ್ರೆ ಹಸುಗೆ ಮೇವು ಅದನ್ನ ಬೆಳೆಸಿ ಕೊಡ್ತೀವಿ. ಹಸುನ್ ಮೇವಿಗೆ ತಿಂಡಿಗೆ ಅದನ್ನ ನಾವು ತಿಂಡಿ ಒಂದ್ 2 ಕೆಜಿ ತಿಂಡಿ ಹಾಕಿದ್ರೆ ಅದೊಂದು 1.5 ಕೆಜಿ ಅಷ್ಟನ್ನ 2-2 ಸಲ ನೀರಿನಿಂದ ಅಂದ್ರೆ ಕೈ ಹಾಕ್ಬಾರ್ದು ಅದಕ್ಕೆ ಜೊಲಕ್ಕೆ ಜಾಲರಿಯಿಂದ ತಗೊಂಡು ಅದನ್ನ ತೊಳೆದು ಅದನ್ನ ತಿಂಡಿಗೆ ಹಾಕಿದ್ರೆ ಅದು ಹಸು ತಿನ್ಕೊಂಡ್ರೆ ನಮ್ಗೆ 2.5 ಕೆಜಿ ತಿಂಡಿ ತಿನ್ಸೋ ಬದಲು ಇದೊಂದು ಅದಕ್ಕೆ ಪೋಷಕಾಂಶ ಜಾಸ್ತಿ ಹಾಲಿನಂಶ ಡಿಗ್ರಿ ಹಾಲು ಗಟ್ಟಿ ಬರುತ್ತೆ ಕೊಬ್ಬಿನಂಶ ಜಾಸ್ತಿ ಡಿಗ್ರಿ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಎಷ್ಟು ಹಸು ಇದೆ ನಿಮ್ಮ ಹತ್ರ? ನಮ್ಮ ಹತ್ರ ಇವಾಗ ಇರೋದು 4 ಹಸು. ಯಾವ್ದು? ನಾಟಿ 4 ಹಸು ಇದ್ರೆ ಇದು ನಾಟಿ ಹಸು 2, ಯಾಕೆಂದ್ರೆ ನಾವು ಜೀವಾಮೃತ ಮಾಡಿ ಬಿಟ್ಕೋಬೇಕು. ಇನ್ನು ನಮ್ಗೆ ಸ್ವಲ್ಪ ಹಣದ ಅವಶ್ಯಕತೆನೂ ಐತಲ್ವಾ, ಹಾಲು ಜಾಸ್ತಿ ಬೇಕು, ಅದಕ್ಕೆ ಡೈರಿಗೆ ಹಾಲು ಹಾಕೋಬೇಕು ಅಂತೇಳಿ ಅದನ್ನು 2 ಇಟ್ಕೊಂಡಿದೀವಿ. ಇನ್ನು 4 ಹಸುನು ಯಾತಕ್ ಬೇಕಪ್ಪ ಅಂದ್ರೆ ಅದು ಕರುಗಳು ಐತೆ. ನಮ್ಗೆ ಎರೆಹುಳು ಗೊಬ್ಬರ ತಯಾರಿಸ್ತಾ ಇದೀವಿ. 2003 ಶುರು ಮಾಡ್ಕೊಂಡೆ ನಾನು ಎರೆಹುಳು ಗೊಬ್ಬರ ತಯಾರಿಸ್ಬೇಕು ಅನ್ನೋದು. ದೊಡ್ಡ ತೊಟ್ಟಿನಲ್ಲಿ 12-12 ಅಡಿ ಅಂದ್ರೆ ಒಂದೊಂದ್ ಕಡೆಗೆ 24-24 ಅಡಿದು 2-2 4 ತೊಟ್ಟಿ ಐತೆ. ಮಧ್ಯ 3 ಅಡಿ ಜಾಗ ಬಿಟ್ಕೊಂಡು 2 ಕಡೆಗೂ ಹೋಗಿ ನಾವು ನೋಡ್ಕೋಬಹುದು ತೊಟ್ಟಿನ ಅಂತ. ಆತರ ದೊಡ್ಡ ತೊಟ್ಟಿಗಳನ್ನ ಎರೆಹುಳು ಗೊಬ್ಬರ ತಯಾರಿಸಿ ನಮ್ ಭೂಮಿಗೆ ಹಾಕಿ ಇನ್ನು ಮಿಕ್ಕಿದ್ದು ನಾ ಈಗ ಮರಗಳೆಲ್ಲ ದೊಡ್ಡವಾಗವೆ, ಬೇರೆಯವ್ರು ಇಷ್ಟಪಡ್ತಾರೆ ಗೊಬ್ಬರ ಬೇಕು ಬೇಕು ಅಂತ. ನಾನ್ ಬೇರೆ ಕಡೆಗೆ ಹೋಗಿ ತಗೊಳ್ಳಿಯಪ್ಪ ಅಂತ ಅವ್ರಿಗೆ ಬೇರೆ ಕಡೆಗೆಲ್ಲ ಫೋನ್ ನಂಬರ್ ಕೊಡ್ತೀನಿ. ಆದ್ರೂ ಬಿಡಲ್ಲ, ಬಂದು ನೋಡಿ ನೀವ್ ಎಷ್ಟ ನಿಮ್ಮ ತೋಟಕ್ಕೆ ಹಾಕೊಂಡು ಮಿಕ್ಕದ್ದನ್ನ ನನ್ಗೆ ಗೊಬ್ಬರ ಕೊಡಿ ಅಂತ ಅಷ್ಟು ಬೇಡಿಕೆ ಇದೆ. ಅಷ್ಟು ರೈತರುಗಳು ಇದನ್ನ ಮಾಡ್ಕೊಂಡ್ರೆ ಅವ್ರವ್ರ ಜಮೀನ್ಗೆ ಮಾಡಿ ಹಾಕೊಂಡ್ರು ಎಷ್ಟೋ ರೈತರಿಗೆ ಉಪಯೋಗ ಆಗುತ್ತೆ ಅಲ್ವಾ? ಆಗುತ್ತೆ, ಹೌದು. ಅವ್ರ ಜಮೀನ್ಗೂ ಹಾಕೊಂಡು ಉಳಿದಿದ್ದನ್ನು ಮಾರ್ಲೂಬಹುದು. ಮತ್ತೆ ಅದೇನು ಎರೆಹುಳು ತೊಟ್ಟಿಗೆ ಇರುವೆ ಬಂದ್ಬಿಡುತ್ತೆ ಅಂತ ಹೇಳಿ, ಇರುವೆ ಬರದಂಗೆ ಸುತ್ತ ಒಂದು ದಿಂಡ್ ಕಟ್ಟಿಸ್ಕೋಬೇಕು. ಇನ್ನು ನಾವು ತೊಟ್ಟಿಗೊಳಗೆ ನೀರ್ ಹಾಕಿದ್ರೆ, ನೀರ್ ಜಾಸ್ತಿ ಆದ್ರೆ ಒಂದು ಪೈಪ್ ಇಟ್ಟು ತೊಟ್ಟಿ ಕಟ್ಟಿಸುವಾಗ್ಲೇ ಒಂದ್ ಪೈಪ್ ಇಟ್ಟು ಅದಕ್ಕೆ ಕೆಳಗಡೆ ಒಂದು ಒಂದಿಷ್ಟೇ ಆಗಲ್ಲ, ಒಂದು ಎರಡು ಚೊಂಬು ಜಗ್ಗು ಹಿಡಿಯುವಂತದ್ದ ಒಂದು ಗೂಡು ತರ ಮಾಡ್ಬೇಕು ಆ ಪೈಪ್ಗೆ. ಅದೇನಾಗುತ್ತೆ, ನಾವು ಎರೆಹುಳು ತೊಟ್ಟಿಗೆ ನೀರ್ ಜಾಸ್ತಿ ಬಿಟ್ಟಾಗ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡು ಅದು ಹೊರಗಡೆ ನೀರ್ ಬಂದ್ಬಿಡ್ತದೆ. ಇನ್ನು ಇರುವೆ ಬರುತ್ತೆ ಅಂತ ಹೇಳಿದ್ರೆ ಸುತ್ತ ದಿಂಡ್ ಕಟ್ಸಿ ಆ ದಿಂಡ್ಗೆ ನಾವು ನೀರ್ ಹಾಕಿದ್ರೆ ಇನ್ನು ಏನೋ ಒಂದ್ ತಿಂಗಳು ಎರಡು ತಿಂಗಳು ನೋಡ್ತವೆ ಇರುವೆಗಳು, ಆಮೇಲೆ ಇನ್ನು ಇರುವೆಗಳ ಇದೇ ಇರೋದಿಲ್ಲ, ಬರೋದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ನೀರ್ ಇರುತ್ತೆ, ಅಲ್ಲಿ ಏನ್ ನಮ್ಮ ಕೆಲಸ ಅಂತ ಬರೋದೆ. ಅದಕ್ಕೇನ್ ಗರಿಯಿಂದ ಮುಚ್ಚಿರ್ತೀರಾ? ನಾವು ಮೊದಲು ಇದು ಹಂಚಿನಿಂದ ಮುಚ್ಚಿದ್ವಿ. ಏನಾಯ್ತು ನಮ್ಗೆ, ನನ್ಗೆ 15,000 ಸಬ್ಸಿಡಿ ಕೊಟ್ರು ಕೃಷಿ ಇಲಾಖೆಯಿಂದ. ಅವಾಗ್ಲೇ ಕೊಟ್ರೆ ಅದೇನಾಯ್ತು, ನನ್ಗೆ ಹಂಚ್ ಹಾಕ್ಬೇಕು ಅಂತ ಇದು ಬಂತು ನಿಮ್ಗೆ ಹಣ ಬರ್ಬೇಕಾದ್ರೆ. ಅವಾಗ ನನ್ಗೆ ಏನನ್ನಿಸ್ತು, ಬೇಸಿಗೆನಲ್ಲಿ ನೋಡಿದಾಗ ಈ ಎರೆಹುಳುಗಳು ಬಿಸಿಲಿನ ತಾಪ ತಡೀನಾರ್ದೆ ಸೊತ್ತೋಯ್ತಾ ಇದ್ವಿ. ಆಗ ನಾನೇನ್ ಮಾಡಿದೆ, ಅವ್ರು ನನ್ಗೆ ಹಣ ಬಂದ್ಮೇಲೆ ಅವ್ರನ್ನ ಕೇಳ್ಕೊಂಡೆ, ಸರಿ ಈ ತರ ಎರೆಹುಳು ಸೊತ್ತೋಯ್ತಾ ಇದೆ, ಹಣ ತಗೊಂಡ ಮೇಲೆ ಹಂಚು ತೆಗೆದ್ಬಿಟ್ರು ಅನ್ನೋದು ಬೇಡಿ, ಅದರಿಂದ ನಾನು ಸೋಗನ್ಗರಿನಲ್ಲಿ ಅದನ್ನ ಹಾಕೊಳ್ತೀನಿ ಅಂತ ಹೇಳಿದ್ಮೇಲೆ ಆಯ್ತಮ್ಮ ಹಾಕೊಳ್ಳಿ, ನಮ್ದೇನ್ ತೊಂದ್ರೆ ಏನಿಲ್ಲ ಅಂತ ಹೇಳಿದ್ರು. ಅವಾಗ ನಮ್ಗೆ ವಿಶ್ಕಂಠ ಅವರಿದ್ರು ನಮ್ಮ ಇದ್ರಲ್ಲಿ ಮೈಸೂರು ಜಡಿ ಆಫೀಸ್ ಅಲ್ಲಿ, ಅವ್ರು ಹೇಳಿದ್ರು ಏನ್ ಪರವಾಗಿಲ್ಲ ಹಾಕೊಳ್ಳಿ, ನಿಮ್ ರೈತರಿಗೆ ಯಾವ ತರ ಬೇಕೋ ಆ ತರ ಹಾಕೊಳ್ಳಿ, ನಾವ್ ಸರ್ಕಾರದಿಂದ ಏನು ಕಾನೂನು ಕೇಳ್ತೀವೋ ಆ ತರ ಕೇಳಿ ನಿಮ್ಗೆ ಹಣ ಬಿಡುಗಡೆ ಮಾಡೋದಕ್ಕೆ ನಾವ್ ಆ ತರ ಹೇಳಿದ್ವಿ ಅಂತ ಹೇಳಿದ್ರು. ಅವಾಗ ಇನ್ನು ನಮ್ಮ ಸಂಘಗಳು ಸೊಪ್ಪಾಗ್ಲಿ ತರಕಾರಿ ಆಗ್ಲಿ ಎಲ್ಲ ನಾವು ಸಾವಯವದಲ್ಲಿ ಬೆಳ್ಕೊಂಡು ಇನ್ನು ನಮ್ಮ ರೈತರಿಗೂ ನಮ್ಮ ಕೃಷಿ ಇಲಾಖೆಯಿಂದ ಏನ್ ಬರುತ್ತೆ ಸಬ್ಸಿಡಿಗಳೇ ಬರುತ್ತೆ ಏನ್ ಬರುತ್ತೆ ಅದನ್ನು ಅವ್ರಿಗೆ ತಲುಪಿಸುವಂತ ಅವಕಾಶನ ನಾನು ಹೋಗಿ ಅವ್ರಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಹೇಳಿ ಅವರಿಂದ ಏನು ಆರ್ ಟಿ ಸಿ ಕೊಡ್ಬೇಕು, ಅವ್ರ ಆಧಾರ್ ಕಾರ್ಡ್ ಕೊಡ್ಬೇಕು, ಏನ್ ಕೊಡ್ಬೇಕು ಪಾಸ್ಬುಕ್ ಎಲ್ಲ ಕೊಡಿಸಿ ಅವ್ರಿಗೂ ಸಿಗುವಂತ ಅನುಕೂಲತೆಗಳನ್ನ ನಮ್ಮ ರೈತರುಗಳಿಗೂ ನಾನು ಆವಾಗ್ಲಿಂದಾನು ಇಲ್ಲಿವರೆಗೂ. ಅಂದ್ರೆ ನೀವು ಹೇಳ್ತಿರೋದು ಸ್ತ್ರೀ ಶಕ್ತಿ ಸಂಘನ? ಹೌದು, ನಾವಿವಾಗ ಸ್ತ್ರೀ ಶಕ್ತಿ ಸಂಘದಲ್ಲೂ ಇದ್ದೀನಿ. ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಸಂಜೀವಿನಿ ಸಂಘ ಅಂತ ಈಗ 2.5 ವರ್ಷದಲ್ಲೇ ನಾವು ಅಕೌಂಟ್ ಓಪನ್ ಮಾಡಿದ್ವಿ. ಅದೇನಾಗೈತೆ, ಈವಾಗ ಹಣ ಬಂದೈತೆ, ಈಗ 8 ತಿಂಗಳಾಗೈತೆ ಹಣ ಬಂದು. ಅದನ್ನ ಒಬ್ಬ ಮಹಿಳೆಗೆ 25,000 ತನಕ ನಮ್ಮ ಪ್ರಧಾನಿಯವರು ಮಹಿಳೆಯರ ಚಟುವಟಿಕೆ ಏನ್ ಬೆಳೆದಿರ್ತಾರೋ ಅದನ್ನ ಉತ್ಪಾದನೆ ಮಾಡಿ ಅವರು ಒಂದು ಸ್ವಾವಲಂಬಿ ಆಗಲಿ ಅನ್ನೋದಕ್ಕೆ ಪ್ರಧಾನಿಯವರು ಹೆಣ್ಣು ಮಕ್ಕಳಿಗೆ ಅಂತ ಕೊಟ್ಟಿರುವಂತ ಸಂಜೀವಿನಿ ಹಣ. ಅಂದ್ರೆ ಈಗ ನೀವು ಹೇಳ್ತಿರೋದು ಸಂಜೀವಿನಿ ಅಂತ ಅದೊಂದು ಸಂಘನ? ಅದು ಗ್ರಾಮ ಪಂಚಾಯತಿ ಕಡೆಯಿಂದ ಸಂಜೀವಿನಿ ಅಂತ ಸಂಘಗಳು 46 ಸಂಘನ ಒಂದು ಗ್ರಾಮ ಪಂಚಾಯತಿಗೆ ನಾವು ಒಂದು ಒಕ್ಕೂಟ ಮಾಡಿದೀವಿ. ಅಂದ್ರೆ ಈಗ ಒಂದು ಸಂಘದಲ್ಲಿ ಎಷ್ಟು ಜನ ಸದಸ್ಯರು? ಅಂದ್ರೆ ಒಂದು 15 ಜನ 20 ಜನದ ಒಳಗಡೆ. ಸಂಘದ ನಾವು ಸದಸ್ಯರಾಗಬೇಕು ಅಂದ್ರೆ ಏನಾದ್ರು ಹಣ ಏನಾದ್ರು ಕಟ್ಟಬೇಕು? ಅವರು ಉಳಿತಾಯ ಮಾಡ್ಕೋಬೇಕು, ಅವರು 10 ರೂಪಾಯಿ ಆಗ್ಲಿ 20 ರೂಪಾಯಿ ಆಗ್ಲಿ ಆ ಸಂಘಕ್ಕೆ ಒಂದು ಹೆಸರು ಇಟ್ಟು ಒಂದು ಇಬ್ರು ಅದಕ್ಕೆ ಪ್ರತಿನಿಧಿಗಳಾಗಿ ಅದಕ್ಕೆ ಅವರು ಇದಾಗಿರ್ತಾರೆ, ಉಳಿತಾಯ ಕಟ್ಕೊಂಡ್ ಬಂದಿರ್ತಾರೆ. ಆ ಉಳಿತಾಯನೂ ಅವರು ತಗೊಂಡು ಅವರು 2 ರೂಪಾಯಿಲಿ ನಾವು ನಮ್ಮ ಇದ್ರಲ್ಲಿ 2 ರೂಪಾಯಿ ಅಂತ ಮಾಡಿದೀವಿ. ಆ ತರ ಅವರ ಚಟುವಟಿಕೆಗೂ ಬೇಸಾಯಕ್ಕಾಗ್ಲಿ ಮಕ್ಕಳು ಓದೋ ವಿದ್ಯಾಭ್ಯಾಸಕ್ಕಾಗ್ಲಿ ಅದನ್ನು ತಗೋಬಹುದು, ತಗೊಂಡು ವಾಪಸ್ ಕಟ್ಟಬಹುದು. ಅದು ನೀವು ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿರ್ತೀರಾ? ಹೌದು ಹೌದು. ಅವರು ಸಾಲ ತಗೊಂಡು ಕಡಿಮೆ ಬಡ್ಡಿ ದರದಲ್ಲಿ ಅದನ್ನು ತೀರಿಸಬಹುದು. ಅವ್ರವೆ ನಾವ್ ಯಾರು ಈಗ ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿ ಸಂಘಗಳು ತುಂಬಾ ಚೆನ್ನಾಗಿ ನಡೀತಾವೆ ಅಂತ ಅವು 46 ಸಂಘ ಐತೆ ನಮ್ಮ ಹೋಬಳಿನಲ್ಲಿ, ನಮ್ಮ ಗ್ರಾಮ ಪಂಚಾಯತಿ ಮಠದಲ್ಲಿ. ಆ ಗ್ರಾಮ ಪಂಚಾಯತಿಗೆ ನರಿಚನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಅದಕ್ಕೆ ಕೊಟ್ಟಿದ್ದಾರೆ. ಇವಾಗ ಸುಮಾರು ಹಣ ಬಂದಿದೆ, ಕೊಟ್ಟಿದ್ದಾರೆ ಎಲ್ರು ಮಹಿಳೆಯರಿಗೆ. ನಾನೇ ಅದಕ್ಕೆ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಾವು ಇನ್ನು ಅಲ್ಲೇ ಪರಮೇಶ್ವರಿ ಅಂತ ಒಬ್ರು ಜಯಮ್ಮ ಅಂತ ನಮ್ಗೆ ಅವರು 3 ಜನ ಸೇರ್ ಮಾಡಿದೀವಿ. ನಾವು ಅದನ್ನ ಅವ್ರಿಗೆ ಮಹಿಳೆಯರಿಗೆ ಕೊಟ್ಟು ಅವರನ್ನು ಚಟುವಟಿಕೆಯಲ್ಲಿ ತೊಡಗಿಸ್ತಾ ಇದ್ದೀವಿ. ಏನ್ ಚಟುವಟಿಕೆ ಮಾಡ್ತಾ ಇದ್ದೀರಾ? ಅವರು ನಾವೀಗ ನಮ್ಮಲ್ಲಿ ನಾನು ಈಗ ಸಿರಿಧಾನ್ಯ ಬೆಳಿಬೇಕು ಅನ್ನೋದನ್ನ ಅಂದ್ರೆ ನವಣೆ ಇದು ಸಜ್ಜೆ ಇದನ್ನೆಲ್ಲ ಬೆಳೀತಾ ಇದೀವಿ. ಅದಲ್ದೆ ರಾಗಿನೂ ಬೆಳೀತಾ ಇದೀವಿ, ರಾಗಿಯಿಂದನೂ ಉತ್ಪಾದನೆ ಈ ವರ್ಷ ನನ್ಗೆ ಮಂಡ್ಯ. ನೀವು ಮೌಲ್ಯವರ್ಧನೆ? ಹೌದು, ಮೌಲ್ಯವರ್ಧನೆ. ಏನೇನ್ ಮಾಡ್ತಾ ಇದೀರಾ ಅದ್ರಿಂದ? ಅದರಿಂದ ರಾಗಿ ಚಕ್ಲಿ, ರಾಗಿ ಹಪ್ಪಳ, ರಾಗಿಯಿಂದ ಉಂಡೆಗಳು. ಈಗ ಮಕ್ಕಳುಗಳು ಸ್ಕೂಲ್ನಿಂದ ಬಂದ್ರೆ ಬೇಕರಿಗೆ ಹೋಗ್ಬಾರ್ದು, ಏನೋ ಮನೆಯಲ್ಲೇ ಈ ತರ ಉಂಡೆ ಮಾಡಿ ಮಕ್ಕಳುಗಳು ಕೊಡಬೇಕು, ಅದು ಆರೋಗ್ಯನೂ ಚೆನ್ನಾಗಿರ್ತದೆ ಅಂತ ಹೇಳಿ ಆ ತರ ಎಲ್ಲ ಒಂದು ತರಬೇತಿಗಳು ಕೊಟ್ಕೊಂಡು ಅವ್ರಿಗೆ ಆ ತರ ನಡೆಸಿ ಒಂದು ರಾಗಿ ಮಾಲ್ಟ್ ಮಾಡ್ಕೊಳ್ಳೋದು, ನಾವೇ ಮನೆಯಿಂದನೇ ದೋಸೆ ಹಿಟ್ಟು ಮಾಡ್ಕೊಳ್ಳೋದು, ಈ ತರ ಮಾಡಿ ನಾವ್ ಅಲ್ಲೇ ಹಳ್ಳಿನಲ್ಲೇ ಲೋಕಲ್ ಆಗಿ ಮಾರಾಟ ಮಾಡ್ತಾ ಇದೀವಿ. ಅಂದ್ರೆ ನೀವ್ ಅದು ಪ್ಯಾಕ್ ಮಾಡಿ ನಮ್ಗೆ ಪ್ಯಾಕಿಂಗ್ ಕೊಟ್ಟಿದ್ದಾರೆ ನಮ್ಗೆ ಸುತ್ತೂರು ವಿಜ್ಞಾನ ಕೇಂದ್ರದಿಂದ, ತೂಕ ಮಾಡೋ ಮಿಷನ್ ಮತ್ತೆ ಪ್ಯಾಕಿಂಗ್ ಮಿಷನ್ ಅದನ್ನು ಕೊಟ್ಟಿದ್ದಾರೆ ನಮ್ಗೆ. ನೀವ್ ಅದನ್ನ ಎಲ್ಲೆಲ್ಲಿ ಕೊಡ್ತಾ ಇದ್ದೀರಾ? ಅದನ್ನ ಈ ನಮ್ಮ ಸ್ಥಳೀಯವಾಗೇ ಬಿಡ್ತಾ ಇಲ್ಲ, ನಾವ್ ಮಾಡ್ತಾ ಇರೋದ್ ನೋಡಿ ಸ್ಥಳೀಯವಾಗಿ ಟೀಚರ್ಸ್ ಗಳು ಅವರೇ ತಗೊಂಡ್ಬಿಡ್ತಾ ಇದ್ದಾರೆ, ಅವರೇ ತಗೊಂಡ್ಬಿಡ್ತಾ ಇದಾರೆ. ಇದೊಂದು ನಮ್ದು ಒಕ್ಕೂಟ ಆಯ್ತು. ಇವಾಗ ನಮ್ಮ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕರ ಕಂಪನಿ, ರೈತ ಉತ್ಪಾದಕರ ಕಂಪನಿ ಅದು ಈಗ ಎರಡನೇ ವರ್ಷದಲ್ಲೇ ನಮ್ಗೆ ಗಾಂಧೀಜಿ ರಾಷ್ಟ್ರೀಯ ಇವರು ಮಾಡಬೇಕು ಅನ್ನೋದನ್ನ ಒಂದು ಪ್ರಧಾನಿಯವರಿಂದ ಬಂದು ನಮ್ಗೆಲ್ಲ ಒಂದು ಇದನ್ ಕೊಟ್ರು, ವಿಜಿಟ್ ಕೊಟ್ರು. ಆವಾಗ ರೈತರನ್ನೆಲ್ಲ ಸೇರಿಸಿ ನಾನು ಈ ತರ ಮಾಡಬೇಕು ಅನ್ನೋದನ್ನ ಒಂದು ಇದ್ ಮಾಡಿದ್ವಿ. ನಾವು ಅಕ್ಕಪಕ್ಕದ ಹಳ್ಳಿಗೆಲ್ಲ ಹೋಗಿ 20 ಜನ ಒಂದು 1200 ಆ ತರ ರೈತರಿಂದ ಒಂದು ಅವರವ್ರಿಗೆ 20-20 ಜನ ಒಂದೊಂದು ಅಕೌಂಟ್ ಅಂತ ಮಾಡಿಸಿದ್ವಿ. ಮಾಡಿಸಿದ್ಮೇಲೆ ಅದು ಒಂದು ಒಕ್ಕೂಟ ಆಗ್ಬೇಕು ಒಂದೊಂದು ಹೋಬಳಿಗೆ ಅಂತ ಹೇಳಿದ್ರು. ಈಗ 5 ಹೋಬಳಿ ಕೊಟ್ಟಿದ್ದಾರೆ. 5 ಹೋಬಳಿಗಲ್ಲಿ ಒಂದು ಕೃಷ್ಣರಾಜ ಒಡೆಯರು ಅನ್ನೋದೊಂದು ಹೆಸರಿಟ್ಟಿದೀವಿ, ಒಂದು ಜಲಪಾತ ಅಂತ, ಒಂದು ಜನಪದ ಅಂತ, ಒಂದು ನಮ್ದು ಜಲಸಿರಿ ಉತ್ಪಾದಕರ ಕಂಪನಿಯಿಂದ ನಾನು ಅಲ್ಲಿಗೆ ಡೈರೆಕ್ಟರ್ ಆಗಿದ್ದೀನಿ. ಈಗ ನಾನು ನಮ್ಮ ಮಿರ್ಲೆ ಹೋಬಳಿನಲ್ಲೇ ನಾ ಡೈರೆಕ್ಟರ್ ಆಗಿದ್ದೀನಿ ಅಂದ್ಬಿಟ್ಟು ನಮ್ಮ ಅದೊಂದೇ ಹೋಬಳಿನಲ್ಲೇ ಜನ ಸೇರಿಸ್ಬೇಕು ಅನ್ನೋದು ನನ್ನ ಆಸೆ ಏನಲ್ಲ. ನನ್ಗೇನಪ್ಪ ಅಂದ್ರೆ 5 ಹೋಬಳಿನಲ್ಲೂ 1,000 ಜನ ಆಗ್ಬೇಕು ಅನ್ನೋದು. ಈಗ 1 ಹೋಬಳಿನಲ್ಲಿ 700 ಜನ ಆಗವ್ರೆ, 600 ಜನ ಆಗವ್ರೆ, 1 ಹೋಬಳಿನಲ್ಲಿ 800 ಜನ ಆಗವ್ರೆ, ನಮ್ಮ ಹೋಬಳಿನಲ್ಲಿ ನಮ್ಮ ಮಿರ್ಲೆ ಹೋಬಳಿನಲ್ಲೂ 800 ಜನ ಆಗವ್ರೆ, ಇನ್ನೊಂದು ತಿಂಗಳೊಳಗೆ 1,000 ಜನ ಮಾಡಿ ಅವ್ರಿಗೆ ಸರ್ಕಾರದಿಂದ ಏನು ಸೌಲಭ್ಯ ನಮ್ಗೆ ಪ್ರಧಾನಿಯವರು ಕಳ್ಸಿಕೊಡ್ತಾರೋ ಅದನ್ನ ರೈತರಿಗೆ ತಲುಪಿಸ್ಬೇಕು. ಯಾಕೆಂದ್ರೆ ರೈತರು ನಮ್ಗೆ ಹಣ ಕೊಟ್ಟ ಮೇಲೆ ನಮ್ಗೇನ್ ಸಿಗುತ್ತೆ, ಏನು ಬೀಜ ಬಿತ್ತನೆ ಸಿಗುತ್ತೋ, ಗೊಬ್ಬರ ಸಿಗುತ್ತೋ, ಪೈಪ್ ಸಿಗುತ್ತೋ, ಒಂದು ಸ್ಪೇರ್ ಸಿಗುತ್ತೋ ಅಂತ ಕಾಯ್ತಿರ್ತಾರಲ್ವಾ. ಈಗ ಅದಕ್ಕಾಗಿ ಅವ್ರಗೊಳಗೆ ನಾವು ನಮ್ಮ ಪ್ರಧಾನಿಯವ್ರ ಕಡೆಯಿಂದ ಏನ್ ಬರುತ್ತೋ ಅಂತ ಕಾಯ್ತಾ ಇದೀವಿ. ಇನ್ನು ಮುಂದಿನ ತಿಂಗಳಿಂದ ಅವ್ರಗೊಳಗೆ ರೈತರಿಗೆ ನಾವು ನಮ್ಮ 1 ಹೋಬಳಿ ಅಂತ ನಾನೇನು ಆಸೆ ಇಟ್ಕೊಂಡಿಲ್ಲ, 5 ಹೋಬಳಿಗೂ ಪ್ರಧಾನಿಯವರು ನಮ್ಗೆ ಕಳಿಸ್ಕೊಟ್ರೆ 5 ಹೋಬಳಿನೂ ನಾವು ಉತ್ತಮವಾಗಿ ನಮ್ಮ ತಾಲೂಕಿನಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಇದೆ. ಈಗ 1,200 ರೂಪಾಯಿ ಅವರೆಲ್ಲ ನಿಮಗೆ ಕಟ್ಟಿದ್ದಾರೆ, ಕಟ್ಟವ್ರೆ. ಬ್ಯಾಂಕ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದೀವಿ. ಈಗ ಅದನ್ನ ಅಕೌಂಟ್ ಓಪನ್ ಮಾಡಿರೋದಕ್ಕೆ ಅವ್ರೇನ್ ಕೇಳ್ತಾವ್ರೆ ಅಂದ್ರೆ, ನಮ್ದು ಇದನ್ ಮಾಡಿದೀವಲ್ಲ, ನಿಮ್ಗೆ ಅಕೌಂಟ್ ಮಾಡಿಸಿದೀವಲ್ಲ, ನಮ್ಗೇನು ಸರ್ಕಾರದಿಂದ ಬರುತ್ತೆ, ನಮ್ಗೇನ್ ಸೌಲತ್ ಬರುತ್ತೆ, ಈಗ ನಾವು ಗೊಬ್ಬರ ತಗೋಬೇಕು, ನಾವು ಬೇರೆ ಕಡೆ ತಗೊಂಡ್ರೆ 50-100 ರೂಪಾಯಿ ಜಾಸ್ತಿ ಇರ್ತದೆ, ಆದ್ಮೇಲೆ ಚೆನ್ನಾಗಿರೋ ಗೊಬ್ಬರ ಕೊಡ್ತಾರೋ ಕೊಡಲ್ವೋ ಅನ್ನೋದೊಂದು ರೈತರಿಗೆ ಕಾಂಕ್ಸೆ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ, ಅದಕ್ಕೆ ಬೇರೆ ಬೇರೆ ಸಪರೇಟ್ ಮನೆ ಮಾಡಿದೀವಿ, ಅದಕ್ಕೆ ಬಾಡಿಗೆ ಎಲ್ಲ ಕೊಡ್ತಾ ಅವ್ರೆ. ಒಂದು ಸಿಒ ಅಂದ್ಬಿಟ್ಟು ಒಂದು ಅದಕ್ಕೆ ಒಬ್ಬರನ್ನ 5 ಹೋಬಳಿಗೂ ಒಬ್ಬೊಬ್ಬರನ್ನ ಮಾಡ್ಕೊಂಡಿದೀವಿ. ಅವರು ಕೆಲಸ ಮಾಡ್ತಾ ಅವ್ರೆ, ಕೂತ್ಕೊಂಡು ರೈತರ ಬಗ್ಗೆ ಕೆಲಸ ಮಾಡ್ತಾ ಅವ್ರೆ. ಅದಕ್ಕೆ ನಮ್ಗೆ ಸರ್ಕಾರದಿಂದನು ಈ ರೈತರ ಹಣದ ಜೊತೆಗೆ ನಮ್ಮ ಪ್ರಧಾನಿಯವರು ನಮ್ಗೆ ಹಣನು ಕಳಿಸ್ಕೊಟ್ರೆ ನಾವ್ ಅದನ್ನ ಏನ್ ಮಾಡ್ತೀವಿ ಅಂದ್ರೆ, ಅವ್ರಿಗೆ ರೈತರಿಗೆ ಏನ್ ಬೇಕು ಅನ್ನೋದನ್ನ ಕೇಳಿ ಅವ್ರಿಗೆ ಗೊಬ್ಬರನು ಸಬ್ಸಿಡಿ ದರದಲ್ಲಿ ನಾವು ಹೆಚ್ಚಿನ ರೇಟ್ ಹಾಕೋದಿಲ್ಲ ಅವ್ರಿಗೆ. ನಾವೇನ್ ಕಾಳು ಬಿತ್ತನೆ ಬೀಜ ಇರಬಹುದು, ಗೊಬ್ಬರ ಇರಬಹುದು, ಎಲ್ಲ ಈ ರೈತ ಉತ್ಪಾದಕರ ಸಂಘದ ವತಿಯಿಂದ. ಹೌದೌದು, ಅವ್ರಗಳಿಗೆಲ್ಲ ನಾವು ಯಾರು ನಮ್ಗೆ ಸೇರ್ದಾರರಾಗಿ ಆಸೆ ಪಟ್ಟು ಸೇರ್ಕೊಂಡವರು ಅವ್ರಿಗೆ ನಾವು ಇದನ್ನೆಲ್ಲ ಕೊಟ್ಟು, ಇನ್ನು ಉಳ್ಕೆಯವರು ನಾವು ಸೇರ್ಕೊಂಡು ಈ ತರ ತಗೋಬಹುದು ಅನ್ನೋದು ಅವ್ರಿಗೆ ಆಕಾಂಕ್ಷೆ ಹುಟ್ಟಿ ಅವರು ಬಂದು ಸೇರ್ಕೊಳ್ಳಿ. ಅವರನ್ನು ನಾವು 1,000 ಜನ ಆದ್ರೂ ಬೇಡ ಅನ್ನೋದಿಲ್ಲ, ಅವರನ್ನು ಸೇರಿಸ್ಕೋತೀವಿ. ಆ ತರ ನಾವು ಆ ನಿಟ್ಟಿನಲ್ಲಿ ನಾವು ಹೋಗಿ ರೈತರ ಸ್ವಾವಲಂಬಿ ಮಾಡಬೇಕು ಅನ್ನೋದನ್ನ ನಾವು ಸಂಜೆ 6 ಗಂಟೆಲಿ ಹಾಕೊಂಡ್ರೆ ಚಂದನ ಟಿವಿನು ನೋಡ್ತೀವಿ, ಇನ್ನು ಬೆಳಿಗ್ಗೆ ನಾವು 6 ಗಂಟೆಗೆ ಹಾಕಿದ್ರೆ ರೇಡಿಯೋ ಕಾರ್ಯಕ್ರಮ. ನಾವು ಎಷ್ಟು ಹಿಂದಿಂದ ನಾವು ರೇಡಿಯೋ ಇಟ್ಕೊಂಡಿದೀವೋ ಅದನ್ನ ನಮ್ ಮನೆಯಲ್ಲಿ ಬೇರೆಯವ್ರು ರೇಡಿಯೋ ಮಾರ್ತೀನಿ ಅಂದ್ರೂ ತಗೊಂಡ್ಬಂದು ಇಟ್ಕೊಂಡಿದೀವಿ. 2-3 ರೇಡಿಯೋ ಆಯ್ತೆ ನಮ್ಮನೆ. ಬೇರೆಯವರು ನಾವ್ ಹಾಕ್ಬಿಡ್ತೀವಿ, ಬೇರೆ ರೇಡಿಯೋ ಎತ್ತಿಕೇಂದ್ರನು ನಾವ್ ತಂದು ಇಟ್ಕೊಂಡಿದೀವಿ. ನಮ್ಮ ಮಕ್ಕಳು ಮನೆಯಲ್ಲೂ ರೇಡಿಯೋ ಇಟ್ಕೊಂಡವ್ರೆ, ಬೆಳಿಗ್ಗೆ ಎದ್ರು ನಮ್ ಸೊಸೆ ಎಂದ್ರು ಬೆಳಗಿನ ಶುಪ್ರಭಾತ ಕೇಳೋದಕ್ಕಾಗ್ಲಿ, ಅದರಿಂದ ಹಾಡ್ ಕೇಳೋದಕ್ಕಾಗ್ಲಿ ಬೆಳಿಗ್ಗೆ 6 ಗಂಟೆಗೆ ರೇಡಿಯೋ ಹಾಕೋತಾರೆ. ಆತರ ಅವ್ರಿಗೂ ಒಂದೊಂದು ರೇಡಿಯೋ ಕೊಟ್ಟಿದೀವಿ. ಕಾರ್ಯಕ್ರಮಗಳು, ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತೀವಿ. ರೈತರು ಯಾರ್ಯಾರು ಎಲ್ಲೆಲ್ಲಿ ಏನೇನ್ ಮಾಡ್ತಾರೆ, ಸರ್ಕಾರದಿಂದ ಏನೇನ್ ಸವಲತ್ತುಗಳ ರೈತರಿಗೆ ಸಿಗ್ತಾ ಇದೆ, ಅವ್ರು ಯಾವ ರೀತಿ ಮುಂದುವರ್ಸ್ಕೊಂಡೋಯ್ತಾವ್ರೆ, ಇನ್ನು ಗ್ರಾಮ ಪಂಚಾಯತಿಗಳಲ್ಲಿ ಏನ್ ಸಿಕ್ಕುತ್ತೆ ರೈತರುಗಳಿಗೆ, ಅಂತ ಗ್ರಾಮ ಪಂಚಾಯತಿಗಳು ಸಿಗುವಂತದ್ದು ಎಲ್ಲ ನಮ್ಗೆ ಅಪೋಗ್ರಾಮ್ ಬರುತ್ತಲ್ವಾ, ಅದನ್ನೆಲ್ಲ ನೋಡ್ಕೊಳ್ಳೋದು. ಅದನ್ನೆಲ್ಲ ಏನಾದ್ರು ನಂಬರ್ ಫೋನ್ ಮಾಡಬಹುದು ಅಂತ ಅದ್ರಲ್ಲಿ ನಂಬರ್ ಕೊಡ್ತಾರಲ್ವಾ, ಅದನ್ನ ನಂಬರ್ ಬರ್ಕೊಂಡು ಈ ತರ ನಾವು ಮಾಡಬಹುದಾ ರೈತರುಗಳು ಅನ್ನೋದನ್ನು ಅವ್ರನ್ನ ನಾವು ಕೇಳ್ಕೊಂಡು ತಿಳ್ಕೊತಿರ್ತೀವಿ. ರೇಡಿಯೋ ಕೃಷಿ ರಂಗ ಕೇಳ್ತೀರಾ? ಕೇಳ್ತೀನಿ, ಕೃಷಿ ರಂಗ ಕೇಳ್ತೀನಿ. ಮೆಣಸಿನ ಬಗ್ಗೆನು ಅವತ್ತೆಲ್ಲ ಕೃಷಿ ರಂಗ ಎಲ್ಲ ಮಾಡಿದ್ರು. ಈ ಟೈಮ್ ಅಲ್ಲಿ ಮೆಣಸಿನ ಕಾಳಂದು ಜಾಸ್ತಿ ಇದು, ಯಾತಕ್ಕಪ್ಪ ಅಂದ್ರೆ ಈಗ ಕೊರೋನಾ ಅನ್ನೋ ಇದಕ್ಕೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕಷಾಯ ನಮ್ಮಲ್ಲೂ ನಾನು ಅಕ್ಕಪಕ್ಕ ಅವರು ಇವ್ರಿಗೆ ಕಷಾಯ ಪುಡಿ ಮಾಡಿ ಮಾಡಿ ಅವ್ರಿಗೆ ಕೊಡೋದಾಗದೆ. ಆತರ 6ನೇ ತಿಂಗಳಿಂದಾನು ಸ್ವಲ್ಪ ಜಾಸ್ತಿ ಮೆಣಸೇ ಜಾಸ್ತಿ, ಮೆಣಸು ಶುಂಠಿ. ಈಗ ಮೆಣಸಿನ ಬಳ್ಳಿನ ಯಾವ್ದಕ್ ಹಬ್ಸಿದ್ದೀರಾ? ಮೆಣಸಿನ ಬಳ್ಳಿನ ನಾವು ಅಂದ್ರೆ ಮಾಮೂಲಿ ಅಡಿಕೆ ಮರ ಆಯ್ತಲ್ವಾ, ನಾವು ಅಡಿಕೆ ಮರಕ್ಕೆ ಮೆಣಸಿನ ಬಳ್ಳಿ ಹಬ್ಬಿಸ್ಕೊಂಡಿದೀವಿ. ಯಾಕೆಂದ್ರೆ ಇನ್ ಬೇರೆ ಮರಗಳಾಗಿದ್ರೆ ಅಕ್ಕಪಕ್ಕ ಹಬ್ಬಿಸಬಹುದು, ಆದ್ರೆ ಅವು ಹೊರಗಡೆಗೆ ಹೋಯ್ತವೆ. ಹೊರಗಡೆಗೆ ಹೋದಾಗ ಬೇರೆಯವ್ರ ಕೈಲಿ ಜಾಸ್ತಿ ಹಬ್ಬದಾಗ ಅವ್ರ ಕೈಲೇನು ಅನ್ನಿಸ್ಕೋಬಾರ್ದು ಅಂತೇಳಿ ನಾವು ಅಡಿಕೆ ಮರಕ್ಕೆ ಈಗ ಸದ್ಯದಲ್ಲಿ ಅಡಿಕೆ ಮರದಲ್ಲೇ ಇರ್ಲಿ, ಅವೇನು ಕಟ್ ಮಾಡಿ ಜಾಸ್ತಿ ಆದ್ರೆ ವಯಸ್ಸಾದಾಗ ಬೇರೆ ಮರಕ್ಕೆ ಹಬ್ಬಿಸ್ಕೋಬಹುದು. ಶುಂಠಿ ಏನಾದ್ರೂ ಬೆಳಿತೀರಾ? ಶುಂಠಿ ನಾವು ಮನೆ ಮಟ್ಟಿಗೆ ಶುಂಠಿ ಬೆಳಿಕೋತೀವಿ. ಇನ್ನು ಬೇರೆಯವ್ರಿಗೆ ಹಾಕೋದಕ್ ಬಂದ್ರು ನಾವು ಕೊಡ್ಗೊಡ್ಸೋದಿಲ್ಲ. ನಮ್ ಸಂಘದವ್ರನ್ನು ಬೇರೆಯವ್ರಿಗೆ ಕೊಡೋದ್ ಬೇಡಿ ಅಂತ ಕೊಡ್ಗೊಡ್ಸಿಲ್ಲ. ಯಾಕೆಂದ್ರೆ ಬೇರೆ ಅವ್ರು ಬಂದ್ರೆ ಸಿಕ್ಕಾಬಟ್ಟೆ ಔಷಧಿ ರಾಸಾಯನಿಕ ಹಾಕ್ಬಿಡ್ತಾರೆ, ಸಿಕ್ಕಾಬಟ್ಟೆ ಹಾಳಾಗುತ್ತೆ, ಸಿಕ್ಕಾಬಟ್ಟೆ ಔಷಧಿ ಎಲ್ಲ ಹೊಡಿತಾರೆ. ಒಂದು ಈ ನೆಲದಲ್ಲಿ ಬಂದು ನೆಲ ಕೊರೆದು ಬಿಟ್ಟು ಇನ್ನು 3 ವರ್ಷ ಆದ್ರೂ ಅವರು ಏನು ಬೆಳೆ ತೆಗಿಯಕಾಗೋದಿಲ್ಲ ರೈತ, ಆ ತರ ಎಲ್ಲ ಮಾಡ್ಬಿಟ್ಟು ಹೊರಟೋಯ್ತಾರೆ ಅಂತೇಳಿ ನಾನಂತೂ ನಮ್ ಗ್ರಾಮದಲ್ಲೇ ಯಾರು ಕೊಟ್ಟಿಲ್ಲ. ಬರೀ ನಿಮ್ಮ ಮನೆ ಮಟ್ಟಿಗೆ ಮಾತ್ರ ನಾವು ನಮ್ಮ ಮನೆ ಮಟ್ಟಿಗೆ ಹಾಕಲ್ಲ. ಇಲ್ಲ ನಾವು ಸಾವಯವ ವಿಧಾನ, ಸಾವಯವ ಅಂದ್ರೆ ನಾವು ಬೇವಿನ ಬೀಜ ಸಿಗುತ್ತಲ್ವಾ ನಮ್ಮಳ್ಳಿನಲ್ಲೇ, ಬೇವಿನ ಬೀಜ ಬೇರೆ ಕಡೆಗೆ ಮಾರಾಟ ಮಾಡೋದಿಲ್ಲ. ಯಾರೇ ಆಯ್ಕೊಂಬಂದ್ರು ನಮ್ಗಳಿಗೆ ಬೇವಿನ ಬೀಜ ಕೊಡ್ತಾರೆ. ನಾನು ಅದನ್ನೇ ಎತ್ತಿಟ್ಕೊಂಡು ನಾವು ಬೇಸಿಗೆ ಎಲ್ಲ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡು ಅದನ್ನ ಪುಡಿ ಮಾಡಿ ಇಟ್ಕೊಂಡು ನಮ್ಗೆ ಯಾವಾಗ ಬೇಕೋ ಅದನ್ನ ನೆನೆಸಿ ರಾತ್ರಿ ಎಲ್ಲ ನೆಂದಿದ್ದನ್ನ ಅದನ್ನೆಲ್ಲ ಕಿವುಂಚಿ ಅದರಿಂದ ಸೋರಿಸ್ಕೊಂಡು ಇನ್ನು ಅಂಗಡಿನಲ್ಲಿ ಬೇವಿನೆಣ್ಣೆ ಇದ್ರಲ್ಲಿ ಸಿಗುತ್ತೆ ನಮ್ಗೆ, ತೋಟಗಾರಿಕೆ ಮತ್ತೆ ಕೃಷಿ ಇಲಾಖೆಯಲ್ಲಿ ಬೇವಿನೆಣ್ಣೆ ಸಿಗುತ್ತೆ, ಅದನ್ನ ಇದಕ್ಕೆ ಮಿಕ್ಸ್ ಮಾಡಿ ನಾವು ತರಕಾರಿ ಕೊಡ್ಕೋಬಹುದು. ಅದು ಅವಾರ್ಡ್ ಆಯ್ತದೆ ಅಂದ್ರೆ ಏನೋ ಮೊದಲನೇ ಸರಿ 2ನೇ ವರ್ಷ ಆತರ ಆಯ್ತು. ಇವಾಗ್ಲಂತೂ ಬೇಕಾದ್ರೆ ಔಷಧಿ ಹೊಡಿದೇ ಇದ್ರು ತರಕಾರಿ ತಡ್ಕೋತದೆ, ಆತರ ಹುಳ ತುಂಬಾ ಇದಾಗೈತೆ, ಹುಳನೇ ಬರೋದಿಲ್ಲ. ಬದನೆಕಾಯಿ ಬದನೆಕಾಯಿ ತರಕಾರಿ ಬೆಳಿತೀರಾ ಅಂದ್ರೆ ನಾವು ಕೈ ತೋಟ ಅಂತ ಮಾಡ್ಕೊಂಡಿದೀವಿ ಹಿತ್ತಲಿನಲ್ಲಿ. ಅಲ್ಲಿ ಒಂದು ಚಕ್ರಮುನಿ ಗಿಡ ಸುತ್ತೂರು ವಿಜ್ಞಾನ ಕೇಂದ್ರದಿಂದ ನಮ್ ಸುತ್ತಳ್ಳಿಗಳಲ್ಲಿ ಸುಮಾರು ಶಾಲೆಗೆ ಒಂದು ಗೌರ್ಮೆಂಟ್ ಶಾಲೆಗೆ ಮತ್ತೆ ಒಂದ್ 10 ಮಹಿಳೆಯರಿಗೆ ಅಂತ ಕೊಟ್ರು. ಅದು ಬೀಚ್ನಳ್ಳಿ ಮತ್ತೆ ಇದು ಅರ್ಕೆರೆ ಮತ್ತೆ ಹಂಪಾಪುರ ಇಂತ ಹಳ್ಳಿಗಳಿಗೆಲ್ಲ ಕೊಟ್ರು. ಆ ಹಳ್ಳಿಗಳಿಗೆಲ್ಲ ಕೊಟ್ಟಾಗ ಈ ಸಾರಿ ನಮ್ ಗ್ರಾಮಕ್ಕೂ ಕೊಡಿ ಅಂತ ನಮ್ ಮಹಿಳೆಯರೆಲ್ಲ ಕೇಳ್ಕೊಂಡವ್ರೆ. ಅಂದ್ರೆ ನಾನು ಅಲ್ಲೆಲ್ಲ ಅವ್ರಿಗೆಲ್ಲ ಕೊಡ್ಸಕ್ ಹೋದಾಗೆಲ್ಲ ನಾನುವೇ ನಮ್ಮ ಕೈ ತೋಟ ನಾವೇ ಟೊಮೆಟೊ ಬೆಳ್ಕೋಬೇಕು, ನಾವೇ ಹಿತ್ತಲಿನಲ್ಲಿ ಒಂದು ನುಗ್ಗೆ ಗಿಡ ಇಳಿಸ್ಕೋಬೇಕು, ಕರಿಬೇವಿನ ಗಿಡ ಇಳಿಸ್ಕೋಬೇಕು ಅಂತೆಲ್ಲ ಕೈ ತೋಟ ಅಂತ ಇಳಿಸ್ಕೊಂಡು ಮನೆಗೆ ಸೊಪ್ಪು ತರಕಾರಿ ಒಂದು ಸೊಪ್ಪು ಮುಗಿದ್ರೆ ಇನ್ನೊಂದ್ ಸೊಪ್ಪು ರೆಡಿ ಮಾಡ್ಕೊಳ್ಳೋದು, ಕೀರೆ ಮಡಿ ಮಾಡ್ಕೊಳ್ತಾರೆ, ನಾವೇ ಮಡಿ ಮಾಡ್ಕೊಂಡು ಅದನ್ನ ಸೊಪ್ಪು ಮನೆಗೆ ರೆಡಿ ಮಾಡ್ಕೊಳ್ಳೋದು. ಇನ್ ಬೇರೆ ಮಾರಾಟಕ್ಕೆ ಬಂದಿದ್ದೇನು ಕೊಂಡ್ಕೊಳಕ್ ಹೋಗಲ್ಲ, ಅಲ್ಲೇನೆ ಫ್ರೆಶ್ ಆಗಿ ಕಿತ್ಕೊಂಡು ಅಲ್ಲೇ ಹಾಕೊಂಡು ಅಡಿಗೆ ಮಾಡ್ಕೊಂಡು ಇನ್ನು ಮಕ್ಕಳುಗಳು ಬಂದ್ರೆ ಅವ್ರಿಗೂ ಕೊಡ್ತೀವಿ. ಇನ್ ಇತ್ತಲ್ಲಿ ಮಾಮೂಲಿ ಚಪ್ಪರದವರೆ ಗಿಡ ಅಂತ ಇರುತ್ತೆ, ತೊಂಡೆ ಗಿಡ ಅಂತ ಇರುತ್ತೆ, ಅಂತದೆಲ್ಲ ಹಬ್ಬಿ ಕಾಯಿ ಬಿಡ್ತಾ ಇರ್ತದೆ, ಅದನ್ನು ಎಲ್ಲ ಕಿತ್ಕೊಂಡು ನಾವು ಸಾಂಬಾರ್ಗೆ. ಇನ್ ಬೇರೆ ಕಡೆ ಏನು ತಗೊಳ್ಳೋದಕ್ಕೆ ಇಷ್ಟ ಪಡೋದಿಲ್ಲ. ಭತ್ತ ಬೆಳೀತಾ ಇದ್ದೀರಾ? ನಮ್ಗೆ ಭತ್ತ 1-15 ಗುಂಟೆ ಮಾತ್ರ. ನಿಮ್ಗೆ ಊಟಕ್ಕೆ? ಊಟಕ್ಕೆ ಗದ್ದೆ ಇರೋದೇ ಅಷ್ಟು. ತಮ್ಗೆ ಯಾವ ತಳಿ ಬೆಳೀತಾ ಇದ್ದೀರಾ ಅಂದ್ರೆ ನಾವು ಒಂದು ರಾಜಮುಡಿ ತಳಿ ಅಂತ ಹಾಕಿದ್ವಿ, ಅದಕ್ಕಷ್ಟೇನೆ ನಾನು ಇದನ್ ತಗೊಂಡೋಗಿ ನಮ್ಮಲ್ಲಿ ಗೊಬ್ಬರ ತಗೊಂಡೋಗಿ ಹಾಕಿದ್ರೆ ಅಕ್ಕಪಕ್ಕದವ್ರು ಏನ್ ಮಾಡ್ತಾರೆ, ತಾವು ಯೂರಿಯಾ ಎರಚಬೇಕಾದ್ರೆ ನಮ್ಮ ಗದ್ದೆಗೂ ಬಿದ್ದೆ ಬೀಳುತ್ತೆ, ಅವರು ಅಕ್ಕಪಕ್ಕ ಎರಚಬೇಕಾದ್ರೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಅವರು ಕೊಂಡಂತ ಅಕ್ಕಿ ಅಷ್ಟು ಸೂಕ್ತವಲ್ಲ ಅಂತೇಳಿ ಮಿರ್ಲೇಲ ಒಬ್ರು ನಮ್ಮ ಗೊಬ್ಬರ ತಗೊಂಡೋಗಿ ಒಂದ್ ಎಕರೆನಲ್ಲಿ ಕರೆಕ್ಟ್ ಆಗಿ ನೋಡ್ತೀನಿ, ಒಂದೇ ಒಂದ್ ಎಕರೆಗೆ ನಮ್ಮ ಗೊಬ್ಬರನ್ನು ತಗೊಂಡೋಗಿ ಅವರು ಸ್ವಾಮಿಗೌಡ ಅಂತ ಹೇಳಿ ಭತ್ತ ಬೆಳೀತಾರೆ. ಆ ಭತ್ತ ಬೆಳೆದದ್ದನ್ನ ಅವರು ಊಟಕ್ಕೆ ಅವ್ರಿಗೂ ಇಟ್ಕೊಂಡು ನನ್ಗೂ ಅಕ್ಕಿ ಮಾಡಿಸಿ ಕೊಡ್ತಾರೆ. ನೀವು ಅಕ್ಕಿ ಉಪಯೋಗಿಸ್ತಾ ಇದ್ದೀರಾ? ಅದನ್ನು ಉಪಯೋಗಿಸ್ತೀವಿ. ಯಾಕೆಂದ್ರೆ ಇವರು ನಾನು ಏನೇ ಗೊಬ್ಬರ ಹಾಕಿ ಏನೇ ಮಾಡಿದ್ರು ಪಕ್ಕದವ್ರು ಏನ್ ಮಾಡ್ತಾರೆ, ಅವ್ರ ಗದ್ದೆಗೆ ಎರಚೋಗ ನಮ್ ಗದ್ದೆಗೆ ಬಂದೇ ಬಂದ್ಬಿಡ್ತದೆ. ಅವ್ರ ಗದ್ದೆ ನೀರು ಬಂದು ನಮ್ ಗದ್ದೆಗೂ ಬೀಳುತ್ತಲ್ವಾ, ಹಿಟ್ಲಲ್ಲಿ ಆತರ ಆಯ್ತದೆ ಅಂತ ಹೇಳಿ ನಾನು ಅದನ್ನ ಉಪಯೋಗಿಸಕ್ ಅಷ್ಟೊಂದು ಇಷ್ಟ ಪಡೋದಿಲ್ಲ. ಆದ್ರೆ ಇವರು ನಾನು ನೋಡಿದ ಮಟ್ಟಿಗೆ ಚೆನ್ನಾಗಿ ಭತ್ತ ಬೆಳೀತಾರೆ, ಅವರಿಂದ ನಮ್ಗೆ ಅಕ್ಕಿ ತಗೋತೀನಿ ನಾನು. ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯಲ್ಲಿ ಭಾಗವಹಿಸಿದ್ದ ಕರ್ನಾಟಕ ಸರ್ಕಾರದ ಉದಯೋನ್ಮುಖ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾದ ಕೆಆರ್ ನಗರ ತಾಲೂಕು ಮಿರ್ಲೆ ಹೋಬಳಿ ಹನುಮನಹಳ್ಳಿಯ ರೈತ ಮಹಿಳೆ ಶ್ರೀಮತಿ ಇಂದ್ರಮ್ಮ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈ ಮಾತುಕತೆಯ ಮುಂದುವರೆದ ಭಾಗ ನಮ್ಮ ನಾಳಿನ ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಆಲಿಸುವಿರಿ. ಎಲ್ಲಿ ಹೊಂಟಾರಿ ಇವರು? ಸಿದ್ದಣ್ಣ ಯಾವ ಕಡೆಪ್ಪ? ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತಿ ಕಡೆ ಹೊಂಟೀನಿ. ಇದೆಂದು ಎಲ್ಲಾರು ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ ರೊಕ್ಕ ಹಂಚ್ತಾರೇನು ಪಂಚಾಯತಿಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲಸ ಕೊಡ್ತಾರ, ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬಂದದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್. ನಿಮ್ಮ ಆಧಾರ್ ನಂಬರ್ ಅನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಿರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕಿಗೆ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ. ಅರ್ಹ ಬೆಳೆ ವಿಮಾ ಪರಿಹಾರ ಹಣ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ನೋಂದಣಿ ಸಮಯದಲ್ಲಿ ನೀಡಿರುವ ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಷರತ್ತುಗಳು ಅನ್ವಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಈಗ ಜನಪದ ಗೀತೆಗಳು. ಮುಂಗೊಂಡಾದ ಮಹಾದೇವನವರು ಮುಂದಾನ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಂಬ್ರಾಣಿಯ ಗಮನ ಮಂಜುಗಾವಿದಾವೇ. ಬೆಟ್ಟಾದ ಮಹಾದೇವ ಬರುವಾಗ ಹುಟ್ಟುದಲ್ಲು ಗೂಡು ಕೊಟ್ಟಿದವ. ಹುಲಿಯ ಮ್ಯಾಲೆ ಮಹಾದೇವ ಬರುವ ಮಾಯಾ ನೋಡಯ್ಯ. ಮುಂಗೊಂಡಾದ ಮಹದೇಶ್ವರಗೆ ಶರಣು ಶರಣಯ್ಯ. ಮಾಯಾಕಾರ ಮಹದೇಶ್ವರಗೆ ಶರಣು ಶರಣಯ್ಯ. ಕಾಣಿಕೆ ತಂದಿವು ನೀ ಸ್ವಾಮಿ ಕಾಣನಲ್ಲೋ ಮಹದೇಶ್ವರನ. ನೀಡಿ ಧೂಪವ ಹಾಕಿ ಬೇಡುವೆ ಮಹಾದೇವನ. ಗಂಡುಲಿ ಮ್ಯಾಲಿನ ಗದ್ದಿಗೆಯೋ ಸ್ವಾಮಿ, ಹಿಂಡುಲಿ ಮ್ಯಾಲಿನ ನಿದ್ದಾರಿಯೋ. ಎತ್ತಿದಾರು ತುಂಡು ಮಹಾದೇವನ ಗಂಡು ಹುಲಿಯ ಮ್ಯಾಲೆ. ಮುಂಗೊಂಡಾದ ಮಹದೇಶ್ವರಗೆ ಶರಣೋ ಶರಣಯ್ಯ. ರಾಮಾದೇಶ್ವರಗೆ ಶರಣು ಶರಣಯ್ಯ. ಕಾಡು ಪಾರುವಾಳನ್ ಹಕ್ಕಿ ಕನ್ನ ನವನು ಮಾರಿ ದುಂಬಿಗಳು. ಪಾವಾಳ ನಕ್ಕಿ ಪಿಕ್ಕಿ ದುಂಡಯ್ಯಾನು ಕೂಗಿ ಕಾರುದಾವೇ. ಕೋಗಿಲ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಹದೇಶ್ವರನ, ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಮುಂಗೊಂಡ ರಾಮಾದೇಶ್ವರಗೆ ಶರಣು ಶರಣಯ್ಯ, ಮಾಯಾಕ ರಾಮಾದೇಶ್ವರಗೆ ಶರಣು ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹದಂತೆ, ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ, ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ. ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ. ಮುಂಗೊಂಡ ರಾಮಾದೇಶ್ವರಗೆ ಶರಣು ಶರಣಯ್ಯ, ರಾಮಾದೇಶ್ವರಗೆ ಶರಣು ಶರಣಯ್ಯ. ಆರು ಮಲೆ ಏಳು ಮಲೆ ಗುಂಜು ಮಲೆ ಗುಲಗಂಜಿ ಮಲೆ, ಎಪ್ಪತ್ತ ಏಳು ಮಲೆ ಒಳಗೆ ನಲಿದು ನಾಟ್ಯ ನಾಡತಕ್ಕಂತ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದು ಸಾರಿ ಉಗೆ ಅನ್ನಿ. Thank you. ಎಷ್ಟು ದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ, ಅತ್ತ ನೋಡೆ ಇತ್ತ ನೋಡೆ, ಚಿತ್ರದುರ್ಗದ ದುರ್ಗದ ಕಲ್ಲು ನೋಡೆ, ಹತ್ತಿ ನೋಡೆ ನಮ್ಮ ತವರೂರ. ಚಲೋ ಚಲೋ ತಾನೆ ಚಂದನ.